ಪೂರ್ವ ದಿಕ್ಕದ ನಡುಕ ಏನ್ ಈಶಾನ್ಯ ದಿಕ್ಕಿರ್ತತಿ, ಈಶಾನ್ಯ ದಿಕ್ಕಿನ ಮುಖಾಂತರ ಏನ್ ಗಾಳಿ ಬರ್ತತಿ, ಅಲ್ಲಿಂದ ಏನು ಮೋಡಗಳು ಬಂದು ನಮ್ಮ ದೇಶದಲ್ಲಿ ಮಳೆ ಆಗ್ತತಲ್ಲ, ಅದನ್ನ ನಾವು ಈಶಾನ್ಯ ಮನ್ಸೂನ್ ಅಥವಾ ನಾರ್ತ್ ಈಸ್ಟ್ ಮನ್ಸೂನ್ ಅಂತೇಳಿ ಕರಿತೀವಿ ನೋಡ್ರಿ. ಇವೆರಡೂ ಮನ್ಸೂನ್ಗಳಿಂದ ನಮ್ಮ ದೇಶದೊಳಗೆ ಒಟ್ಟಾರೆ ಮಳೆ ಆಗ್ತದ್ರಿ. ಇನ್ನು ಈ ಮುಂಗಾರಿ ಮಾನ್ಸೂನ್ ತರುವ ಮಳೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಗಲ್ರಿ, ಈಗ ಮುಂಗಾರಿ ಅಂದ್ಕೂಡಲೆ ಮುಂಗಾರಿ ನಮಗ ಜೂನ್ದಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ಕೊನೆಯ ವಾರದೊಳಗೆ ಮುಂಗಾರಿ ಅಂತ ಕಳಿತೀವಿ. ಅವಾಗ ನಾವು ಹಲವಾರು ಬೆಳೆಗಳನ್ನ ನಮ್ಮ ರಾಜ್ಯದಲ್ಲಿ ಬೆಳಿತೀವಿ, ದೇಶದಲ್ಲಿ ಕೂಡ ಬೆಳಿತೀವಿ. ಕೃಷಿಗೆ ಇದೊಂದು ಪ್ರಮುಖವಾದ ಸೀಸನ್. ಹಿಂಗಾಗಿ ಮಳೆಗಾಲ ಕೂಡ ಮುಂಗಾರಿಯಲ್ಲಿ ಬರ್ತಕ್ಕಂಥ ಮಳೆ ಕೂಡ ಅಷ್ಟೇ ಪ್ರಮುಖವಾದದ್ದು. ಈಗ ಮುಂಗಾರಿ ಮಳೆ ಯಾವಾಗ ಅಂತಂತಂದ್ರೆ ಇದು ಜೂನ್ದಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ಕೊನೆಯ ವಾರದವರೆಗೆ ಇರ್ತದ್ರಿ. ಇದು ಇದು ನೋಡ್ರಿ ಹೆಂಗ್ ಬರ್ತದಂದ್ರೆ, ನೀವು ನಮ್ಮ ದೇಶದ ಪಶ್ಚಿಮ ಭಾಗದೊಳಗೆ ಏನು ಅರಬ್ಬಿ ಸಮುದ್ರ ಇದೆ ಮತ್ತು ದಕ್ಷಿಣದೊಳಗೆ ಹಿಂದೂ ಮಹಾಸಾಗರದೆ, ಇವೆರಡೂ ಸಮುದ್ರಗಳು ಕಾಯ್ದು ಮೋಡಗಳು ತಯಾರಾಗಿ ಈ ಮೋಡಗಳು ನೈಋತ್ಯ ದಿಕ್ಕಿನಿಂದ ಏನ್ ಬೀಸ್ತಕ್ಕಂಥ ಗಾಳಿ ಇದಾವಲ್ಲ, ಆ ಗಾಳಿಗಳು ನಮ್ಮ ದೇಶದ ಮೇಲೆ ಅಥವಾ ನಮ್ಮ ರಾಜ್ಯವನ್ನು ಹಿಡ್ಕೊಂಡು ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಮಳೆ ಆಗಲಿಕ್ಕೆ ಈ ಒಂದು ನೈಋತ್ಯ ಮನ್ಸೂನ್ ಕಾರಣ ಆಗಿದೆ. ಒಟ್ಟಾರೆ ನಮ್ಮ ದೇಶದೊಳಗೆ ಏನು ಮಳೆ ಆಗತ್ತಲ್ಲ, ಈ ಮಳೆಯ 75% ಮಳೆ ಈ ನೈಋತ್ಯ ಮನ್ಸೂನ್ ಅಥವಾ ಸೌತ್ ವೆಸ್ಟ್ ಮನ್ಸೂನ್ ಇಂದ ನಮಗ್ ಬರ್ತದ ನೋಡ್ರಿ. ಅಂದ್ರೆ ಈ ಮುಂಗಾರಿ ಮಳೆ ಬಹಳ ಮುಖ್ಯ ಅಂದಂಗ ಆತಲ್ರಿ. ಮತ್ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಬೆಳೆಗಳು ಹಿಂಗಾರಿ ಬೆಳೆಯಿಂದ ಬಹಳಷ್ಟು ಪ್ರಾಮುಖ್ಯತೆ ಪಡೆದಾವು, ಮತ್ತೆ ಇವುಗಳಿಗೆ ಹಿಂಗಾರಿ ಮಳೆ ಅವಶ್ಯಕತೆ ಅದ ಅಲ್ರಿ, ಹಿಂಗಾರಿ ಮಳೆ ಬಗ್ಗೆನೂ ಮಾಹಿತಿ ಮಾಡಿಕೊಡ್ತೀರಿ? ಆಗಲ್ರಿ, ನೀವು ಹಿಂಗಾರಿ ಬೆಳೆ ಅಂದ್ಕೂಡಲೆ ನಮಗೆ ಅಗದಿ ಕರ್ನಾಟಕದವ್ರಿಗಂತೂ ಅದು ಉತ್ತರ ಕರ್ನಾಟಕದವ್ರಂತೂ ಗೊತ್ತಿರೋ ಪ್ಯಾಪ ಅಂದ್ರೆ ಪ್ರಮುಖವಾಗಿ ಜೋಳ, ಗೋಧಿ, ಕಡ್ಲಿ, ಕುಸುಬಿ, ಹೀಗೆ ಹಲವಾರು ಬೆಳೆಗಳನ್ನು ನಾವು ಪ್ರಮುಖ ಬೆಳೆಗಳಂತಾನೆ ನೀವು ಹೇಳಿದಂಗೆ ನಾವು ಬೆಳಿತೀವ್ರಿ. ಇವು ಕೂಡ ಹೆಚ್ಚಾನೆಚ್ಚು ಈ ಬೆಳೆಗಳು ಮಳೆಯಾಶ್ರಿತದಲ್ಲೇ ಬೆಳೀತಕ್ಕಂಥ ಬೆಳೆಗಳು ಹಿಂಗಾರಿಯೊಳಗೆ. ಇವನ್ನ ಹೆಚ್ಚು ಕಡಿಮೆ ನಾವು ಯಾವಾಗ ಬೆಳಿತೀವಪ್ಪ ಅಂತಂತಂದ್ರೆ ಸೆಪ್ಟೆಂಬರ್ 7ನೇ ವಾರದಿಂದ ಅಥವಾ 3ನೇ ವಾರದಿಂದ ಅಕ್ಟೋಬರ್ 7ನೇ ವಾರದೊಳಗೆ ಬಿತ್ತನೆ ಮಾಡಿಬಿಡ್ತೀವಿ. ಮುಂದೆ ಮಳೆಗಾಲ ನಾವು ಈ ಬೆಳೆಗಳಿಗೆ ಹೆಂಗ ಅಂತೀವಿ, ಹವಾದ ಮೇಲೆ ಬರುವಂತ ಬೆಳೆ ಅಂತ ಹೇಳ್ತೀವಿ. ಅತಿ ಹೆಚ್ಚು ಮಳೆಗಳೇನು ಬೇಕಾಗಿಲ್ಲ, ಇದಕ್ಕೆ ಹೆಚ್ಚಿನ ಮಳೆ ಬೇಕಾಗಿಲ್ಲ. ಆದ್ರೆ ಈ ಬೆಳೆಗಳಿಗೆ ಬಿತ್ತಲಿಕ್ಕೆ ಹೊಲ ತಯಾರು ಮಾಡಲಿಕ್ಕೆ ಎಲ್ಲ ಹೆಚ್ಚು ಕಡಿಮೆ ಹಿಂಗಾರಿಯಿಂದ ಏನು ಮಳೆ ಬಂದಿರ್ತಲ್ಲ ಆ ಮಳೆ ಮೇಲೆ ಎಲ್ಲ ತಯಾರಿ ಮಾಡಿ ಬಿತ್ತಿರ್ತಾರೆ. ಆದ್ರೆ ಮುಂದೆ ಇದು ಬೆಳೆದು ಉತ್ತಮ ಇಳುವರಿ ಕೊಡಬೇಕಾದ್ರೆ ಹಿಂಗಾರಿಯಲ್ಲಿ ಕೂಡ ನಮಗೆ ಒಂದಿಷ್ಟು ಮಳೆ ಬೇಕಾಗ್ತದೆ. ಈ ಮಳೆಗಳು ವಿಶೇಷವಾಗಿ ಯಾವ ಕಡೆಯಿಂದ ಬರ್ತಾವ ಅಂತಂತಂದ್ರೆ ಈಶಾನ್ಯ ದಿಕ್ಕಿನಿಂದ ಬರ್ತಾವ. ಇವನ್ನ ನಾವು ನಾರ್ತ್ ಈಸ್ಟ್ ಮನ್ಸೂನ್ ಅಂತ ಕರಿತೀವಿ. ಇವು ಹೆಂಗ್ ಬರ್ತಾವಪ್ಪ ಅಂದ್ರೆ, ಹೆಚ್ಚು ಕಡಿಮೆ ಏನು ನಮ್ಮ ದೇಶದ ಪೂರ್ವ ಭಾಗ ಇದೆಯಲ್ಲ, ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದ, ಇಲ್ಲೇ ನೀರು ಕಾಯ್ದು ಇದು ಮೋಡನ ತಯಾರು ಮಾಡಿ ಆ ಈಶಾನ್ಯ ದಿಕ್ಕಿನಿಂದ ಬರ್ತಕ್ಕಂಥ ಗಾಳಿಗಳ ಮುಖಾಂತರ ಮೋಡಗಳು ನಮ್ಮ ದೇಶದೊಳಗೆ ಬಂದು ಮಳೆನ ಸುರಿಸ್ತಾವ್ರಿ. ಹಿಂಗಾಗಿ ಈ ಮಳೆ ಕೂಡ ಬಹಳ ಮುಖ್ಯವಾದದ್ದು. ಆದ್ರೆ ನಮ್ಮ ದೇಶದ ಒಟ್ಟಾರೆ ಮಳೆಯ ಪ್ರಮಾಣದ 25% ಮಳೆ ಈ ಒಂದು ಈಶಾನ್ಯ ಮನ್ಸೂನ್ ಅಥವಾ ನಾರ್ತ್ ಈಸ್ಟ್ ಮನ್ಸೂನ್ ಇಂದ ನಮಗೆ ಮಳೆ ಬರ್ತದ ನೋಡ್ರಿ. ಗಾಳಿಯನ್ನು ಬಿಸ್ತಾವಲ್ರಿ, ಮತ್ತೆ ಆ ಬಿಸು ದಿಕ್ಕು ಹೆಂಗ ನಿರ್ಧರಿಸಲ್ಪಡದಂತೀರಿ? ಇದಂತೂ ಬಹಳ ಮುಖ್ಯ ಅರ್ಥ ಮಾಡ್ಕೊಳ್ಬೇಕಾದದ್ದು, ಯಾಕಂದ್ರೆ ಇದೊಂದು ವಿಜ್ಞಾನಿಕ ತಳಹದಿ ಮೇಲೆ ನಿರ್ಧರಿಸಲ್ಪಟ್ಟಂತ ಒಂದು ವಿಷಯ ಇದು. ಸೂರ್ಯನ ಶಾಖದಿಂದ ಪೃಥ್ವಿ ಮೇಲೆ ಭೂಮಿನೂ ಕಾಯ್ತದ, ಮತ್ತ ನೀರಿನ ಭಾಗ ಅಂದ್ರೆ ಸಮುದ್ರ ಇರ್ಬೋದು, ಹಳ್ಳ, ಕೆರೆ, ಹೊಳೆ ಇವೆಲ್ಲಾನು ಕಾಯ್ತಾವ್ರಿ. ಆದ್ರೆ ಇಲ್ಲಿ ಒಂದು ವಿಶೇಷತೆ ನಾವು ಎಲ್ಲರೂ ಗಮನಿಸಬೇಕಾದ ಏನಪ್ಪಾ ಅಂತಂದ್ರೆ, ಭೂಮಿ ಬಹಳ ಬೇಗ ಕಾಯ್ತೈತಿ, ಬಹಳ ಹೆಚ್ಚು ಕಾಯ್ತೈತಿ ನೀರಿನಕ್ಕಿಂತ. ಯಾವ ಪ್ರದೇಶದ ಮೇಲೆ ಯಾವ ಈಗ ಭೂಮಿ ಮೇಲೆ ಭೂಮಿ ಹೆಚ್ಚು ಕಾಯ್ತೈತಿ, ಬಹಳ ದೊಡ್ಡ ಕಾಯ್ತೈತಿ ಅಂದ್ರೆ ಅದ್ರ ಮೇಲೆ ಏನು ವಾತಾವರಣ ಇರ್ತದಲ್ಲ, ಆ ವಾತಾವರಣದಲ್ಲಿ ಒತ್ತಡ ಕಡಿಮೆ ಇರ್ತೈತಿ ಅಂತ ಅರ್ಥ. ಯಾವ ಪ್ರದೇಶದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಾಯ್ತದ, ಕಡಿಮೆ ವೇಗದಿಂದ ಕಾಯ್ತದ, ಅಲ್ಲೇ ಆ ಮೇಲ್ಮೈ ಮೇಲೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳುವುದಾದ್ರೆ ಸಮುದ್ರ, ಸಮುದ್ರ ಕಾಯ್ತಿರ್ತದ ಆದ್ರೆ ಭೂಮಿಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಕಾಯ್ತದ, ಕಡಿಮೆ ಕಾಯ್ತದ, ಅದರ ಮೇಲ್ಮೈ ಭಾಗದಲ್ಲಿ ಏನಿರ್ತದಪ್ಪ ಅಂದ್ರೆ ಒತ್ತಡ ಹೆಚ್ಚಿರ್ತದೆ. ಗಾಳಿದೊಂದು ಗುಣಾರಿ, ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಗಾಳಿ ಬೀಸ್ತದ, ಅಂದ್ರ ಸಮುದ್ರದ ಮೇಲ್ಮೈ ಕಡೆಯಿಂದ ಭೂಮಿಯ ಕಡೆಗೆ ಗಾಳಿ ಬೀಸ್ತದ. ಹಿಂಗಾಗಿ ಸಮುದ್ರದ ಮೇಲ್ಭಾಗದಲ್ಲಿ ಏನು ನೀರು ಕಾಯ್ದು ಮೋಡಗಳು ತಯಾರಾಗ್ತಿರ್ತಾವಲ್ಲ, ಈ ಮೋಡಗಳು ಸಮುದ್ರದ ಮೇಲ್ಮೈ ಭಾಗದಿಂದ ಭೂಮಿಯ ಕಡೆ ಸಾಗಿಸ್ತದೆ ನೋಡ್ರಿ. ಇದೊಂದು ವಿಶೇಷ ವೈಜ್ಞಾನಿಕ ಕೊಡುಗೆ. ಹಿಂಗಾಗಿ ನಮಗೆ ಈ ಗಾಳಿಗಳು ಅತಿ ಮುಖ್ಯವಾದ ಪಾತ್ರವನ್ನು ಮೋಡಗಳನ್ನ ತರುವಲ್ಲಿ ಮಳೆ ಬರೆಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವಂತ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ರೀ, ಮಳೆಯಾಗುವಿಕೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಯಾಕೆ ವ್ಯತ್ಯಾಸ ಆಗುತ್ತಂತೀರಿ? ಈ ಮಳೆ ವ್ಯತ್ಯಾಸನ ನಾವು ಎರಡು ರೀತಿಯೊಳಗೆ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಒಂದು ಒಟ್ಟು ಮಳೆ ಅಂದರೆ ಒಟ್ಟಾರೆ ನಮ್ಮ ದೇಶಕ್ಕೆ ಏನು ಮಳೆ ಬರ್ತದೆ ಅದರ ಪ್ರಮಾಣದಲ್ಲಿ ಏನಾಗಿದೆ

ಅನಿಯಮ ಬದ್ಧತೆಯಿಂದ ಏನಾದರೂ ಹೆಚ್ಚು ಕಡಿಮೆ ಆಗಲಿಕ್ಕೆತ್ತಿದ್ರ ಹಿಂಗ ಆಗುವಂಥ ಸಾಧ್ಯತೆಗಳಿರ್ತಾವ ನೋಡ್ರಿ. ಇನ್ನು IOD ಎಲ್ ನೀನು ನಿಸರ್ಗದ ನಿರ್ಮಾಣದೊಂದಿಗಿನ ಸ್ವಾಭಾವಿಕ ಕ್ರಿಯೆಗಳು ಅನಿಸಿದ್ರೂ ಕೂಡ ಈ ಕ್ರಿಯೆಗಳಲ್ಲಿ ಅನಿಯಮಿತತೆ ಕಂಡುಬಂದು ನಮ್ಮ ದೇಶದ ಮಾನ್ಸೂನ್ ಏನದಲ್ರಿ ಯಾಕೆ ತೊಂದರೆ ಆಗ್ತದಂತ್ರಿ? ಇದನ್ನ ನಾವು ಎಲ್ಲರೂ ಗಮನ ಬಿಟ್ಟು ಕೇಳಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಎಲ್ ನಿನ ಎಫೆಕ್ಟ್ ಒಂದ್ಸಲ ಆದ್ರೆ ಎಲ್ ನಿನ ಎಫೆಕ್ಟ್ ಹಿಂಗಾಗುದು, ಒಮ್ಮೆ ಅತಿವೃಷ್ಟಿ ಆಗುದು, ಒಮ್ಮೆ ಅನಾವೃಷ್ಟಿ ಆಗುದು. ಯಾಕೆ ಆಗ್ಲಿಕ್ಕಂದ್ರೆ ಏನು ಸೂರ್ಯನ ಒಂದು ನಿಯಮಬದ್ಧ ಸ್ವಾಭಾವಿಕವಾಗಿ ಕಾಯುವಿಕೆ ಪ್ರಮಾಣ ಇತ್ತು, ನೀರು ಮತ್ತು ಭೂಮಿ ಕಾಯುವಿಕೆ ಪ್ರಮಾಣ ಏನಿತ್ತಲ್ಲ ಅದು ಆ ನಿಯಮಬದ್ಧ ಆಗಿ ಕಾಯ್ದು ತಪ್ಪಿಬಿಟ್ಟೈತಿ. ಯಾಕೆ ತಪ್ಪಿತ್ತು ಅಂತಂದ್ರೆ ನಾವು ಹಸಿರುಮನೆ ಇಫೆಕ್ಟ್ ಅಂತ ಏನು ಹೇಳ್ತೀವಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಕೈಗಾರಿಕೆಗಳ ಮುಖಾಂತರ ಇರಬಹುದು ಅಥವಾ ನಾವು ಕೃಷಿಯಿಂದನ ಇರಬಹುದು, ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಅನ್ನುವಂಥ ಗ್ಯಾಸ್ಗಳನ್ನ ನಾವೇನು ವಾತಾವರಣಕ್ಕೆ ಬಿಡುಗಡೆ ಆಗೋ ರೀತಿಯೊಳಗೆ ಕೆಲಸ ನಡೀತಾ ಇದೆಯೋ, ಇದರಿಂದಾಗಿ ವಾತಾವರಣ ಹೆಚ್ಚು ಕಾಯ್ತಾ ಇದೆ, ಒಂದು ಅನಿಯಮಿತವಾಗಿ ಕಾಯ್ತಾ ಇದೆ. ಒಂದು 100 ವರ್ಷದ್ದು ಅಂತ ತಗೊಂಡ್ರೆ ನಮ್ಮ ಸರಾಸರಿ ಪ್ರಪಂಚದ ಮೇಲೆ ಎಷ್ಟು ಸರಾಸರಿ ಉಷ್ಣಾಂಶ ಹೆಚ್ಚಾಗಿತ್ತು ಅಂದ್ರೆ ಆಧಾರದ ಮೇಲೆ ಹೇಳಿದ್ರೆ 0.75 ಡಿಗ್ರಿ ಸೆಂಟಿಗ್ರೇಡ್, ಹೆಚ್ಚು ಕಡಿಮೆ 1 ಡಿಗ್ರಿ ಸೆಂಟಿಗ್ರೇಡ್ ನಷ್ಟು ಹೆಚ್ಚಾಗಿತ್ತು ಅಂತ ಹೇಳ್ತೀವಿ. ಇದು ನಮಗೆ ನಿಮಗೆ ಕೇಳಿದ್ರೆ ಬಹಳ ಅನಿಸ್ಲಿಕ್ಕಿಲ್ಲ. ಈಗ ಒಂದು 70-80 ವರ್ಷ ಏಜ್ ಅಥವಾ 60 ವರ್ಷ ಏಜ್ ಇದ್ದಂಥವ್ರನ್ನ ಕೇಳ್ರಿ ನೀವು, ಅವರು ಈಗ ಒಂದು 25-30 ವರ್ಷಗಳಿಂದ ಅವ್ರ ಊರಾಗ ಬ್ಯಾಸಿಗೆಯೊಳಗೆ ಎಷ್ಟು ಟೆಂಪರೇಚರ್ ಇತ್ತು, ಎಷ್ಟು ಉಷ್ಣಾಂಶ ಇತ್ತು, ಮತ್ತು ಈಗ ಅವ್ರ ಊರುಗಳಲ್ಲಿ ಎಷ್ಟು ಉಷ್ಣಾಂಶ ಐತಿ, ಆ 2-3 ತಿಂಗಳೊಳಗೆ ಬೇಸಿಗೆದು ಹೇಳಿದ್ರೆ ಯಾರೂ ಬಹುತೇಕ 2-3 ಡಿಗ್ರಿ ಅಂತರ ಆಗಿತ್ತಂತ ಆಗಿಲ್ಲ ಅಂತ ಹೇಳುದಿಲ್ಲ. ಎಲ್ಲರೂ ಹೇಳ್ರಿ ನಮ್ಮ ಊರಾಗ ಹೆಚ್ಚು ಕಡಿಮೆ 2-3 ಡಿಗ್ರಿ ಹೆಚ್ಚಾಗಿತ್ತು ರೀ ಬ್ಯಾಸಿಗ್ಯಾಗ. ಈಗ 25-30 ವರ್ಷದಿಂದ ಏನಿತ್ತು ಆಗ ಈಗ ನೋಡಿದ್ರೆ 2-3 ಡಿಗ್ರಿ ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ಕೆಲವು ಮಂದಿ ಇನ್ನೂ 10 ಡಿಗ್ರಿ ಹೇಳುವಂತ ಸಾಧ್ಯತೆಗಳು ಅದಿದ್ರೆ ಸರಾಸರಿ ತಗೊಂಡ 0.75 ಅಂತ ಕಾಣಬಹುದು ಅಂದ್ರೆ ನಾನು ಒಟ್ಟಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿಕ್ ಬಯಸಿದೆ ಅಂದ್ರೆ ಹಿಂಗ ನಾವು ಏನಾರ ಇದೇ ರೀತಿ ನಮ್ಮ ಪೃಥ್ವಿಯೊಳಗ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಮಿಥೇನ್ ಗ್ಯಾಸ್ ಇರಬಹುದು, ಮತ್ತೊಂದಿರಬಹುದು, ಈ ರೀತಿ ಹೆಚ್ಚು ವಾತಾವರಣ ಕಾಯುವಂತ ಪರಿಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಂತ ಹೋಗ್ಬಿಟ್ರೆ ಅತಿವೃಷ್ಟಿ ರೀತಿಯೊಳಗೆ ಮಳೆ ಹೆಚ್ಚಾಗ್ತತಿ, ಸಮುದ್ರದ ಮಟ್ಟ ಹೆಚ್ಚಾಗ್ತತಿ, ಭೂಮಿಯ ಭಾಗ ಮುಳುಗಡೆ ಆಗುವಂತ ಸಂದರ್ಭ ಬರ್ತದೆ. ಅದಕ್ಕೆ ನಾವೆಲ್ಲರೂ ಎಚ್ಚರಿಕೊಳ್ಳಬೇಕಾಗಿದೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ದೇಶಗಳ ನಡುವೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗ್ರೀನ್ ಹೌಸ್ ಗ್ಯಾಸ್ ಅನ್ನು ಕಡಿಮೆ ಮಾಡಬೇಕಂತೇಳಿ ಎಲ್ಲರೂ ಪಣ ತೊಡ್ತಾ ಇದ್ದಾರೆ, ಪೃಥ್ವಿಯ ವಾತಾವರಣ ಕಡಿಮೆ ಮಾಡಬೇಕಂತೂ ತೊಡ್ತಾ ಇದ್ದಾರೆ. ಅವರು ಮಾಡುವಂತ ಮಾಡಲೇಬೇಕು, ಮಾಡೇ ಮಾಡ್ತಾರೆ ಅಂದ್ಕೊಳ್ಳೋಣ, ಅದಕ್ಕೊಂದು ಆಶಾಭಾವನೆ ಇರಲಿ. ಆದರೆ ರೈತರು ಅಥವಾ ನಾವು ಏನು ನಮ್ಮ ದೇಶದ ಒಂದು ಪ್ರಜೆ ಅಂತ ಏನಿದೀವಿ, ನಮ್ಮ ಊರುಗಳಲ್ಲಿ ನಾವು ಒಂದು ಪಣ ತೊಡಬೇಕಾಗಿದೆ. ಊರಿಗೊಂದು ಉತ್ತಮವಾದ ದೊಡ್ಡ ಕೆರೆ, ಊರಿಗೊಂದು ಉತ್ತಮವಾದ ಒಣ, ನಾವೇ ಯಾರ ಸಹಾಯವಿಲ್ಲದೆ ಮನಸ್ಸು ಮಾಡಿದ್ರೆ ತಯಾರು ಮಾಡಿಕೊಳ್ಳುವಂತ ಕೆಲಸ ನಾವು ಮಾಡಿದ್ವಿ ಅಂತಂದ್ರೆ ಇದರ ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದೇದ್ದು. ಎರಡನೇದ್ದು, ರೈತರು ಇರ್ಬೋದು, ಸಿಟಿಜನ್ ಇರ್ಬೋದು, ನಾವೇನ್ ಮಾಡ್ತೀವಿ ಅಂದ್ರೆ ಕಸ ಇದ್ದದ್ದನ್ನ ಈಗ ಸುಡ್ತಾರ, ಏನು ಶುಗರ್ ಕೇನ್ ಟ್ರ್ಯಾಶ್ ಸುಡ್ತಾರ, ಹಂಗ ಎಷ್ಟೋ ಅಥವಾ ಭೂಮಿ ಸುತ್ತ ಬದುವಿನ ಸುತ್ತ ಸಾಕಷ್ಟು ಉರಿ ಹಚ್ತಾರ ಸಮರದೊಳಗ. ಈ ಸುಡೋದ್ರಿಂದಾನು ಸಹಿತ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಹೋಗಿ ಇದು ಒಂದು ರೀತಿಯೊಳಗೆ ಆಗ್ತದೆ. ಅದಕ್ಕೆ ಏನೂ ಸುಡಬೇಡ್ರಿ, ಸುಡೋದ್ರಿಂದ ಏನೂ ಲಾಭ ಇಲ್ಲ. ಯಾಕಂದ್ರೆ ಸೃಷ್ಟಿಯೊಳಗೆ ಏನೇನು ತಯಾರಾಗತ್ತಲ್ಲ ಅದೆಲ್ಲ ರೀಸೈಕಲ್ ಆಗುವಂತಹದ್ದೇ. ಪ್ಲಾಸ್ಟಿಕ್ ಒಂದು ಬಿಟ್ಟು ಹೆಚ್ಚು ಕಡಿಮೆ ಈಗ ಅದಕ್ಕೂ ಸ್ವಲ್ಪ ಇದೆ, ಬಟ್ ಅದು ಒಂದು ಬಿಟ್ಟರೆ ಅದೆಲ್ಲ ರೀಸೈಕಲ್ ಆಗುತ್ತೆ. ಅದನ್ನು ಸರಿಯಾಗಿ ಕೂಡಿ ಹಾಕಿ ಅದನ್ನು ಗೊಬ್ಬರ ಮಾಡಿಕೊಂಡು ಹೊಳ್ಳಿ ಹಾಕೊಳ್ಳುವಂಥದ್ದನ್ನು ಮಾಡಬೇಕು ಹೊರತಾಗಿ ಸುಡೋದನ್ನು ಮಾಡಬಾರ್ದು. ಇಂಥ ಒಂದು 2-3 ಕೆಲಸಗಳನ್ನು ನಾವು ಯಾರ ಸಹಾಯ ಇಲ್ಲಾರ್ದ ಮಾಡಿದ್ದಾದರೆ ಈ ಹಸಿರುಮನೆ ಎಫೆಕ್ಟ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನು ಕಡಿಮೆ ಮಾಡಿ ಮೇಲಿನ ಮೇಲೆ ಏನು ಪೃಥ್ವಿ ಮೇಲೆ ಇಂಥ ಒಂದು ಕಾಯುವಿಕೆ ಪ್ರಮಾಣದಲ್ಲಿ ಏರುಪೇರು ಆಗ್ತದೆ ಅದನ್ನು ತಡೆದ್ರೆ ಈ ರೀತಿ ಅನಾವೃಷ್ಟಿ ಅತಿವೃಷ್ಟಿನ ಕಡಿಮೆ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ನೋಡ್ರಿ. ಒಳ್ಳೆಯದು ಡಾಕ್ಟರ್ IS ಕಟಗೇರಿ ಅವರೇ, ತಾವು ಇಲ್ಲಿವರೆಗೆ ಮಳೆ ಅನಿಶ್ಚಿತತೆ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೇನ್ ಅನ್ಸರ್ಟನಿಟಿ, ಮಳೆಯ ಅನಿಶ್ಚಿತತೆ ಕುರಿತು ಡಾಕ್ಟರ್ IS ಕಟಗೇರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಇನ್ನು ಮುಂದೆ ಕೇಳಿ ಕೃಷಿ ವಾರ್ತೆ. ಪಾಲನೆ, ಪೋಷಣೆ ಮತ್ತು ಹಸುವಿನ ಆರೋಗ್ಯ ಎಲ್ಲವೂ ಮೇಲ್ನೋಟಕ್ಕೆ ಚೆನ್ನಾಗಿಯೇ ಇದ್ದರೂ ಹಸುವಿನ ಹಾಲಿನ ಇಳುವರಿ ಕಡಿಮೆ ಆಗೋದಕ್ಕೆ ಇರಬಹುದಾದಂಥ ಬಹುಮುಖ್ಯ ಕಾರಣ ಅಂತಂದರೆ ಅದರ ತಳಿ ಗುಣಧರ್ಮ. ವಿಶಿಷ್ಟ ಆನುವಂಶಿಕತೆ ಗುಣಲಕ್ಷಣಗಳ ಸಮುದಾಯವನ್ನು ತಳಿ ಎನ್ನಬಹುದು. ಸಂತತಿಯ ಎಲ್ಲ ಜೀವಿಗಳಲ್ಲಿಯೂ ಗುಣಲಕ್ಷಣಗಳ ಸಾಮ್ಯತೆ ಕಂಡುಬರುತ್ತೆ. ಹೆಚ್ಚು ಹಾಲು ಉತ್ಪಾದಿಸುವ ಗುಣಧರ್ಮ ಕೂಡ ಆನುವಂಶಿಕತೆ. ಆಕಳುಗಳಲ್ಲಿ ದೇಶಿ ತಳಿ ಮತ್ತು ವಿದೇಶಿ ತಳಿ ಇರ್ತವೆ. ನಮ್ಮ ದೇಶದ ವಾತಾವರಣಕ್ಕೆ ಹೊಂದಿಕೊಂಡು ತಕ್ಕ ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ಹೊಂದಿರುವ ಸ್ಥಳೀಯ ಜಾತಿಯ ಆಕಳುಗಳನ್ನು ದೇಶಿ ಆಕಳು ಎನ್ನುತ್ತೇವೆ. ಆದರೆ ನಮ್ಮಲ್ಲಿನ ಆಕಳು ಸಂತತಿಯಲ್ಲಿ ಹೆಚ್ಚು ಹಾಲು ಕೊಡುವಂತಹ ಆನುವಂಶಿಕ ಗುಣಧರ್ಮ ಇಲ್ಲ. ಗಿರ್, ಸಿಂಧಿ ಮತ್ತು ಸಾಹಿವಾಲ್ದಂಥ ಕೆಲವೇ ತಳಿಯ ಆಕಳು ಅಧಿಕ ಹಾಲು ನೀಡ್ತವೆ. ಜರ್ಸಿ, HF ನಂತಹ ಹಲವು ವಿದೇಶಿ ತಳಿಯ ಆಕಳುಗಳಲ್ಲಿ